ರಾಷ್ಟ್ರೀಯ ಕ್ಷಯ ರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯ ರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯ ರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯ ರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025ಕ್ಕೆ ಕ್ಷಯ ರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಧೂಮ್ರಪಾನ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ ಲೇವಾ ಹೈ. ಧೂಮ್ರಪಾನ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. अधिक जानकारी और मदद के लिए टोल फ्री नंबर 1800112356 पर कॉल करें. वर्ल्ड हेल्थ ऑर्गेनाइजेशन द्वारा जनहित में जारी. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಚಿತ್ರನಟ ಅನಂತ್ ನಾಗ್. ತಾಯಿಯಾಗಿ, ಪತ್ನಿಯಾಗಿ, ಸಹೋದರಿಯಾಗಿ ನಮಗೆ ಹೆಣ್ಣು ಬೇಕು, ಮಗಳಾಗಿ ಏಕೆ ಬೇಡ? ಹೆಣ್ಣು ಗಂಡುಗಳ ಅನುಪಾತದಲ್ಲಿ ಹೆಣ್ಣುಗಳ ಸಂಖ್ಯೆ ಆತಂಕಕಾರಿಯಾಗಿ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಹೆಣ್ಣು ಭ್ರೂಣ ಹತ್ಯೆ. ಭ್ರೂಣಲಿಂಗ ಪತ್ತೆ ಮತ್ತು ಹತ್ಯೆ ಶಿಕ್ಷಾರ್ಹ ಅಪರಾಧ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ. ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮುಧೋಳ ತಾಲೂಕಿನ ಸಿರೋಳ ಗ್ರಾಮದ ಕೃಷಿ ಅನುಭವಿ ಸುರೇಶ್ ಮಲ್ಲಪ್ಪ ಚಿಂಚಲಿ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಕಿರಣ್ ಕುಮಾರ್ ಶೇಖದಾರ್. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ದಿವಸ ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮಕ್ಕೆ ಬಂದಿದ್ದೇವೆ. ಈ ಶಿರೋಳ ಗ್ರಾಮದಲ್ಲಿ ಸಮಗ್ರ ಕೃಷಿಯನ್ನು ಮಾಡುತ್ತಿರುವಂತಹ ಸುರೇಶ್ ಮಲ್ಲಪ್ಪ ಚಿಂಚಲಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಸಮಗ್ರ ಕೃಷಿಯಲ್ಲಿ ಕಬ್ಬು, ಅರಿಶಿನ, ಟೊಮೆಟೋ, ಮೆಣಸಿನಕಾಯಿ, ನುಗ್ಗೆ ಮತ್ತು ಕಾಯಿಪಲ್ಲೆಗೆ ಸಂಬಂಧಪಟ್ಟಂತ ಕೆಲವೊಂದು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅದರ ಕುರಿತು ಒಂದಿಷ್ಟು ಮಾಹಿತಿಯನ್ನ ನಮಗೆ ಕೊಡ್ತಾ ಇದ್ದಾರೆ. ಇವರು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಸಮಗ್ರ ಕೃಷಿಯಲ್ಲಿ ಸಾಕಷ್ಟು ಜನ ರೈತರ ಸಂದರ್ಶನಗಳನ್ನ ನಾವು ರೇಡಿಯೋದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಆದರೆ ಇವರು ಮಾಡ್ತಿರುವಂಥ ಸಮಗ್ರ ಕೃಷಿಯ ಪದ್ಧತಿ ಆಗಲಿ ಅಥವಾ ಬೆಳೆಯುವಂಥ ಒಂದು ಪದ್ಧತಿ ಆಗಲಿ ಯಾವ ರೀತಿ ಇದೆ, ಇದು ಏನಾದರೂ ತಮಗೆ ಕೃಷಿ ಮಾಡಲಿಕ್ಕೆ ಒಂದಿಷ್ಟು ಅನುಕೂಲ ಆಗಬಹುದಾ ಅನ್ನೋದನ್ನು ನಾವು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣಂತೆ. ನಮಸ್ಕಾರ ಸುರೇಶ್ ಮಲ್ಲಪ್ಪ ಚಿಂಚಲಿ ಅವರೇ. ನಮಸ್ಕಾರ ಸರ್. ತಾವು ಎಷ್ಟು ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾವು ಸುಮಾರು ಒಂದು 25 ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದೇವೆ. 25 ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ತಾವು ಎಲ್ಲಿವರೆಗೆ ತಮ್ಮದು ಶಿಕ್ಷಣ ಆಗಿರೋದು? ನಮ್ಮದು ಶಿಕ್ಷಣ SSLC ಅವರಿಗೆ ಅಷ್ಟೇ ಬಿಟ್ಟು ನಾವು ರೈತರಾಗಬೇಕಂತೇಳಿ ಈ ಕೃಷಿಯನ್ನು ಅವಲಂಬಿಸಿ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಈಗ ನೀವು SSLC ಆದ ನಂತರನೇ ತಾವು ಶಾಲೆಯನ್ನು ಬಿಟ್ಟುಬಿಟ್ರಿ. ಈಗ ಶಾಲೆಯನ್ನು ಮುಂದುವರಿಸಿದ್ರೆ ನೀವು ಕೃಷಿ ಅಧಿಕಾರಿನೂ ಆಗ್ಬೋದಾಗಿತ್ತಲ್ಲ? ಕೃಷಿ ಅಧಿಕಾರಿ ಆಗ್ಬೋದಾಗಿತ್ತು, ಬಟ್ ಆದರೆ ಇಲ್ಲಿ ನಾವು ಅಧಿಕಾರಿ ಆಗಿ ಇದನ್ನು ಮಾಡಿದ್ರೆ ನಮ್ಮ ದೇಶಕ್ಕೆ ಅನ್ನ ಕೊಡೋರು ಯಾರು ಅಂತೇಳಿ ನಾವು ಕೃಷಿಯನ್ನು ಆಧಾರವಾಗಿ ನಮ್ಮ ತಂದೆಯವರು ಅಜ್ಜಿ ಮುತ್ತಾತರು ಎಲ್ಲರೂ ಕೃಷಿಯನ್ನು ಮಾಡ್ತಿದ್ರು. ನಾವು ಬಡತನ ಕುಟುಂಬದಿಂದ ಬಂದವರು. ಅದರ ಸಲುವಾಗಿ ನಮ್ಮ ಮುಂದೆ ಶಾಲೆ ಕಲಿಯಲು ಖರ್ಚ ನಮ್ಮ ತಂದೆಯವರು ನೀಗುದಲ್ಪ ಅಂತ ಹೇಳಿದಾಗ ಇಲ್ಲ ನಾವು ಕೃಷಿಯನ್ನು ಮಾಡ್ತೀವಿ ಅಂತೇಳಿ ಕೃಷಿಯನ್ನು ಮಾಡಕತ್ತಿದ್ವಿ. ಕೃಷಿಯನ್ನೇ ಆಯ್ಕೆ ಮಾಡಿಕೊಂಡ್ರಿ? ಯಾಕಂದ್ರೆ ನಮ್ಮ ಭಾರತ ದೇಶದ ಬೆನ್ನೆಲುಬು ರೈತರಿದ್ದಾರೆ. ಈಗ ಒಂದೊಂದಾಗಿ ಮಾಹಿತಿಯನ್ನು ನಮಗೆ ಕೊಡ್ತಾ ಹೋಗ್ರಿ. ಮೊದಲನೇದಾಗಿ ತಾವು ಕಬ್ಬನ್ನು ಬೆಳಿತೀನಿ ಅಂತ ಹೇಳಿದ್ರಿ. ಈ ಕಬ್ಬನ್ನ ಯಾವ ರೀತಿ ಬೆಳಿತೀರಿ? ಮತ್ತೆ ಈಗ ಕಬ್ಬಿನಲ್ಲಿನೂ ಸಾಕಷ್ಟು ಈ ಕೃಷಿ ವಿಜ್ಞಾನ ಕೇಂದ್ರದಿಂದ ಮತ್ತು ಕೃಷಿ ವಿಶ್ವವಿದ್ಯಾಲಯದಿಂದ ಕೆಲವೊಂದು ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ತಾವು ಯಾವ ತಳಿಯನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ಮತ್ತು ಅದು ನಿಮಗೆ ಅದು 1 ಎಕರೆಕ್ಕೆ ಎಷ್ಟು ಟನ್ವರೆಗೆ ಬೆಳೀಲಿಕ್ಕೆ ಸಾಧ್ಯವಾಗಿದೆ ಮತ್ತು ಇದು ಬಿತ್ತನೆ ಹಿಡಿದುಕೊಂಡು ನಮಗೆ ಕಟಾವು ಮಾಡುವವರಿಗೆ ವಿವರವಾದ ಮಾಹಿತಿಯನ್ನು ಕೊಡಬೇಕು. ಈಗ ಮೊದಲನೇದಾಗಿ ಕಬ್ಬನ್ನು ಯಾವ ರೀತಿ ಯಾವ ತಳಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಮತ್ತು ಬಿತ್ತನೆ ಮಾಡುವಂಥ ಪದ್ಧತಿ ಯಾವುದು? ನಾವು ಮೊದಲನೇದಾಗಿ ಕಬ್ಬನ್ನು 80-86 ಅಂತೇಳಿ ಆ ತಳಿ, ಆ ತಳಿಯಲ್ಲಿ ಸುಮಾರು ಈಗ 5-6 ವರ್ಷದಿಂದ ನಾವು ಅದನ್ನು ಆಯ್ಕೆ ಮಾಡಿಕೊಂಡು ಅದು ಯಾವ ನೆಲದಲ್ಲಿ ಆದರೂ ಚೆನ್ನಾಗಿ ಬರುತ್ತೆ, ಬಿಳಿ ರೋಗ ಬರುವುದಿಲ್ಲ ಹಾಗೂ ಇಳುವರಿ ಜಾಸ್ತಿ ಬರ್ತಾ ಇದೆ. ಇಲ್ಲಿ ನಾವು 4 ಫೂಟ್ನಿಂದ ಸಾಲನ್ನು ಅಳವಡಿಸಿ ಅಂತರ ಸಾಲಿಂದ ಸಾಲಿಗೆ 4 ಫೂಟು ಒಂದು 3 ಕಣ್ಣಿನ ತುಂಡಾಗಿ ಕತ್ತರಿಸಿ 5-6 ಇಂಚ ಅಂತರವಿಟ್ಟು ಅದನ್ನು ಸಾಲಿಂದ ಸಾಲಿಗೆ ನಾವು ನಾಟ್ಯನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ನೀವು ಕಬ್ಬಿಗೆ ಈಗ ನೀರಾವರಿ ಮಾಡ್ಕೊಂಡಿದ್ದೀರಿ, ಕಬ್ಬಿಗೆ ಯಾವ ರೀತಿ ಅಂದ್ರೆ ಬೋರ್ವೆಲ್ ಇದೇನಾ ಅಥವಾ ಹೊಳೆಯಿಂದನೇ ನೀರಾವರಿ ಮಾಡ್ಕೊಂಡಿದ್ದೀರ ಅಥವಾ ಡ್ರಿಪ್ ಮಾಡಿದಾರ? ನಮ್ದು ಕಬ್ಬಿಗೆ ಬೋರ್ವೆಲ್ ಇದೆ, ಬೋರ್ವೆಲ್ನಿಂದ ನಾವು ನೀರು ಹಾಸ್ತಾ ಇದ್ದೀವಿ, ಡ್ರಿಪ್ ಇನ್ನೂ ಅಳವಡಿಸಿಲ್ಲ. ನಮ್ಮ ನೀರು ಸಾಕಾಗಿಷ್ಟು ಇರುವುದರಿಂದ ನೀರಿನ ಹಾಯುವ ಮುಖಾಂತರ ನಾವು ನೀರನ್ನು ತೋರಿಸ್ತಾ ಇದ್ದೀವಿ. ಅಂದ್ರೆ ತಮ್ಮ ಜಮೀನಲ್ಲಿ ಬಿಡುಗಾವಲಿಯಿಂದನೇ ಕಬ್ಬಿಗೆ ನೀರನ್ನು ಬಿಡ್ತಾ ಇದ್ದಾರೆ. ಈಗ ಸಾಕಷ್ಟು ರೈತರು ಆಗ್ಲಿ ಅಥವಾ ಈ ಕೃಷಿ ಇಲಾಖೆಯವರಾಗ್ಲಿ ಕೆಲವೊಂದಿಷ್ಟು ಈ ಕಬ್ಬಿಗೂ ಕೂಡ ಡ್ರಿಪ್ ಅನ್ನು ಮಾಡಿ ಕೊಡ್ಲಿಕ್ಕೆ ಕೆಲವೊಂದು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಅಂದ್ರೆ ಇದರಿಂದ ಕಡಿಮೆ ನೀರಿನಲ್ಲಿ ನಾವು ಈ ಬಿಡುಗಾವಲಿ ಮುಖಾಂತರ ನಾವು ಎಷ್ಟನ್ನು ಬೆಳಿತೀವಿ ಅದಕ್ಕಿಂತ ಜಾಸ್ತಿ ಬೆಳಿಬಹುದು ಅನ್ನೋದನ್ನ ಕೆಲವೊಂದು ಕಡೆ ತೋರಿಸಿಕೊಟ್ಟಿದ್ದಾರೆ, ಮತ್ತು ತಾವು ಅದನ್ನ ಯಾಕೆ ಆಯ್ಕೆ ಮಾಡ್ಕೊಳ್ಳಿಲ್ಲ? ನಾವು ಕಬ್ಬಿನಲ್ಲಿ ಅಂತರ ಬೆಳೆಯಾಗಿ ಮಿಶ್ರ ಬೆಳೆಯನ್ನಾಗಿ ಕಾಯಿಪಲ್ಯನ್ನು ಬೆಳೀತಾ ಇದ್ದೇವೆ, ಕೊತ್ತಂಬರಿ ಹಾಗೂ ಮೆಂತೆ ತರಕಾರಿಗಳನ್ನು ಬೆಳೆಯೋದ್ರಿಂದ ಅದು ಡ್ರಿಪ್ನಲ್ಲಿ ಹಾಕೋದ್ರಿಂದ ಏರ್ಪೇರ್ ಆಗಿ ಸ್ವಲ್ಪ ಹಾದ ನೀರಿನಷ್ಟು ಯೋಗ್ಯ ಅನಿಸಲ್ಲ, ಅದರ ಸಂಬಂಧ ನಾವು ಡ್ರಿಪ್ಪನ್ನು ಆಯ್ಕೆ ಮಾಡ್ಕೊಂಡು ನಮಗೆ ಸಾಕಾಗುವಷ್ಟು ನೀರು ಇರೋದ್ರಿಂದ ಇದೇ ನಮಗೆ ಮಿಶ್ರ ಬೆಳೆಯನ್ನಾಗಿ ಮಾಡೋದ್ರಿಂದ ಲಾಭದಾಯಕ ಆಗುತ್ತೆ. ಅದರ ಸಂಬಂಧ ನಾವು ಡ್ರಿಪ್ನಲ್ಲಿ ಒಂದು ಸ್ವಲ್ಪ ಕಾಯಿಪಲ್ಲೆ ಬೆಳೆಯನ್ನು ಬೆಳೆಯಲು ಅನಾನುಕೂಲತೆ ಆಗತ್ತೆ, ಅದರ ಸಂಬಂಧ ನಾವು ಹಾಯಿ ನೀರನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ತುಂಬಾ ಸಂತೋಷ. ಈಗ ಕಬ್ಬನ್ನು ತಾವು ನಾಟಿ ಮಾಡಿದ ನಂತರ ಇದನ್ನ ಎಷ್ಟು ದಿವಸದವರೆಗೆ ಇದನ್ನ ಇದು ಮಾಡ್ತಾರೆ, ಅಂದ್ರೆ ಎಷ್ಟು ತಿಂಗಳವರೆಗೆ ಅಲ್ಲಿ ಜಮೀನಕ್ಕೆ ಇಡ್ಲಿಕ್ಕೆ ಇದು ಮಾಡ್ತಾರೆ? ನಾವು ಕಬ್ಬನ್ನು ನಾಟಿ ಮಾಡಿದ್ರಿಂದ ಮೊದಲು 4 ತಿಂಗಳಿಗೆ ಅದನ್ನು ಮತ್ತು ಎತ್ತುಗಳನ್ನು ಹೂಡಿ ಅದನ್ನು ಬೋದಿ ಹಾಕಿ ನೆಲ ಒಡೆದು ಬೋದಿ ಹಾಕಿ ಅದನ್ನು ಮಡಿಗಳನ್ನು ಕಟ್ಟಿ ನೀರು ಹಾಸಿಕೊಂಡು 12 ತಿಂಗಳವರೆಗೆ ನಾವು ಬೆಳೆಸ್ತಾ ಇದ್ದೀವಿ. 12 ತಿಂಗಳ ನಂತರ ಫ್ಯಾಕ್ಟ್ರಿಗೆ ಕಳಿಸ್ತಾ ಇದ್ದೀವಿ. ಈಗ 12 ತಿಂಗಳವರೆಗೆ ಕಳಿಸ್ತಾ ಇದ್ದಾರೆ, ಈಗ ಕೆಲವೊಂದು 11 ತಿಂಗಳಕ್ಕೆ ಕಳಿಸ್ತಾರೆ, ಕೆಲವೊಂದು 13-14 ತಿಂಗಳವರೆಗೂ ಬೆಳೀತಾ ಇರ್ತಾರೆ, ಮತ್ತೆ ತಾವು ಯಾಕೆ 12 ತಿಂಗಳಕ್ಕೆ ಕಳಿಸ್ತೀನಿ ಅಂತಾರೆ? 12 ತಿಂಗಳಿಗೆ ಅಂದ್ರೆ ನಮಗೆ ಉತ್ತಮವಾದ ಇಳುವರಿ ಬರ್ತಾ ಇದೆ. 14 ತಿಂಗಳಿಗೆ ಕಳಿಸಿದರೆ ಕಬ್ಬು ಬಿದ್ದು ಇಲ್ಲಿ ಹತ್ತಿ ನಾಶ ಆಗ್ತದೆ, ಅದರ ಸಂಬಂಧ ನಾವು 12 ತಿಂಗಳಿಗೆ ಕಳಿಸಿದ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಅದು ಜೂನ್ ನಾಟಿ ಇದ್ರೆ 14 ತಿಂಗಳು ಬೀಳುತ್ತೆ, ನೀವು ಹೇಳಿದ ಪ್ರಕಾರ ಅದು ಜೂನ್ ನಾಟಿ ಇದ್ರೆ 14 ತಿಂಗಳು ಫ್ಯಾಕ್ಟ್ರಿ ಡಿಸೆಂಬರ್ಗೂ ಚಾಲು ಆಗ್ತದೆ, 14, 15, 13 ತಿಂಗಳು ಬೀಳುತ್ತೆ. ಆದರೂ 12 ತಿಂಗಳ ನಂತರ ಕಬ್ಬು ಇಳುವರಿ ಜಾಸ್ತಿ ಬರುತ್ತೆ, ಮುಂದೆ ರಿಕವರಿ ಬರುತ್ತೆ, ಅದರ ಸಂಬಂಧ ನಾವು 12 ತಿಂಗಳ ನಂತರ ಕಟಾವಾಗಿ ಫ್ಯಾಕ್ಟ್ರಿಯನ್ನು ಕಳಿಸ್ತಿದ್ದೀವಿ. ಅಂದ್ರೆ ಈಗ ನನಗೆ ತಿಳಿದ ಮಟ್ಟಿಗೆ ತಾವು ಸುಮಾರು ಒಂದು 10-15 ವರ್ಷ ಅಲ್ಲ ನಾನು ಕೇಳ್ತಾ ಇರೋದು ಅಂದ್ರೆ ಕೃಷಿಯಲ್ಲಿ ಸುಮಾರು 15 ವರ್ಷದಿಂದ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಈ 15 ವರ್ಷ ಕೃಷಿಯಲ್ಲಿ ತಾವು ಎಕರೆಗೆ ಎಷ್ಟು ಟನ್ ವರೆಗೆ ಬೆಳೆದಿದ್ದೀರಿ? ನಾವು 50-60 ಸಾಮಾನ್ಯ ಬೆಳೆಯನ್ನು ಟನ್ ತಗುತ್ತಾ ಬಂದಿದ್ದೀವಿ. ಸುಮಾರು ಪೈಲ ನಾಟಿ ಕಬ್ಬು ಏನಿದೆ 60-70 ಮಟ್ಟ ಬೀಳುತ್ತೆ. ಅದೇ ಕಟಾವು ಮಾಡಿದ ನಂತರ ಕುಳಿ ಕಬ್ಬು ಅಂತ ಹೇಳ್ತೀವಿ ನಾವು 2ನೇ ಬೆಳೆಗೆ, ಆ ಕುಳಿ ಕಬ್ಬಿಯಲ್ಲಿ 40-45 ಸುಮಾರು 50 ಮಟ್ಟ ಬೀಳುತ್ತೆ. ಈಗ ಈ ರೀತಿ ಬೆಳೆಯೋದ್ರಿಂದ ಮತ್ತೆ ಈಗ ನೀವು ನಾನು ಕೇಳೋದೇನಂದ್ರೆ ಈಗ ತಮ್ಮದು 15 ವರ್ಷದಲ್ಲಿ ಹೈಯೆಸ್ಟ್ ತಾವು ಅಂದ್ರೆ ಸಾಧನೆ ಮಾಡಿರೋದು ಎಷ್ಟು ಟನ್ ವರೆಗೆ, ನಾನು ಇಷ್ಟು ಟನ್ ಬೆಳಿಬೇಕು ಅಂತ ಒಂದು ಟಾರ್ಗೆಟ್ ಅನ್ನ ಹಾಕೊಂಡು ಆ ರೀತಿ ಏನಾದರೂ ಬೆಳೆದಿದ್ದೀರ ತಾವು? ನಾವು ಟಾರ್ಗೆಟ್ ಅಂತೇನಿಲ್ಲ, ನಾವು ಸಾಮಾನ್ಯವಾಗಿ ಎಲ್ಲಾ ಬೆಳೆ ಬೆಳೆಯುವುದರಿಂದ ಯಾವುದಕ್ಕೂ ಇಷ್ಟು ಟಾರ್ಗೆಟ್ ಅಂತ ಇಲ್ಲ. ನಾವು ಹೈಯೆಸ್ಟ್ ಬೆಳೆದು 75 ಟನ್. ನಮ್ಮ ಮಡ್ಡಿ ನೆಲ ಇರೋದ್ರಿಂದ ಅದು ಏನಾಗುತ್ತೆ, ನೀರು ಜಾಸ್ತಿ ಬೀಳುತ್ತೆ, ಸ್ವಲ್ಪ ತಗ್ಗು ತಳು ನೆಲ ಇರುವುದರಿಂದ 75 ಟನ್ ನಮ್ಮದು ಬೆಳೆದಿದೆ. ಈ ಮಡ್ಡಿ ಜಮೀನಲ್ಲಿ ನೀರು ನಿಂದಿರೋದಿಲ್ಲ, ಹಸಿ ಅಂದ್ರೆ ಜಮೀನು ಒದ್ದೆ ಆಗಿರೋದಿಲ್ಲ, ಹಸಿಯಾಗಿರೋದಿಲ್ಲ, ಬೇಗ ಆರಿ ಹೋಗ್ಬಿಡುತ್ತೆ ಅಂದ್ರೆ ಹರಿದು ಹೋಗ್ಬಿಡುತ್ತವೆ ನೀರು. ಹೀಗಾಗಿ ಸ್ವಲ್ಪ ಅಷ್ಟೊಂದು ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಆದರೂ 75 ಟನ್ ವರೆಗೆ ನಾನು ಬೆಳೆದಿದ್ದೀನಿ ಅನ್ನ ಎದೆ ತಟ್ಟಿ ಹೇಳ್ತಾ ಇದ್ದೀರ. ಈಗ ಮತ್ತೆ ಈಗ ಅದರ ಜೊತೆಗೆ ತಾವು ಅರಿಶಿನ ಕೂಡ ಬೆಳಿತೀನಿ ಅಂತ ಇದ್ರೆ, ಈಗ ಕೆಲವೊಂದು ರೈತರು ಹೇಳೋ ಪ್ರಕಾರ ಅಂತಂದ್ರೆ ಕಬ್ಬು ಬೆಳೆದ ಮೇಲೆ ನಾವು ಅರಿಶಿನವನ್ನ ಬಿತ್ತಬೇಕು ಅಂದ್ರೆ ಜಮೀನು ಕಬ್ಬು ಬೆಳೆದ 3 ವರ್ಷ ಕಬ್ಬು ಬೆಳೆದು ತಕ್ಕೊಂಡ್ಮೇಲೆ ಜಮೀನಲ್ಲಿ ಶಕ್ತಿ ಕಡಿಮೆ ಆಗಿರುತ್ತೆ, ಮತ್ತೆ ಜಮೀನಲ್ಲಿ ಶಕ್ತಿ ಬರಬೇಕು ಅಂತಂದ್ರೆ ಕೆಲವೊಂದು ಅರಿಶಿನ ಈ ರೀತಿ ಆಮೇಲೆ ಸೆಣಬುವನ್ನ ಬೆಳಿಬೇಕು ಅಂತ ಹೇಳ್ತಾ ಇರ್ತಾರೆ. ಈಗ ತಾವು ಅರಿಶಿನವನ್ನ ಬೆಳಿತಾ ಇರ್ತಾರೆ, ಈ ಕಬ್ಬು ಆದ ನಂತರನೇ ಬೆಳಿತಾರ ಅಥವಾ ಕಬ್ಬನ್ನು ಹಚ್ಚಿ ಅದು ಸಾಲುಗಳ ಮಧ್ಯೆ ಅರಿಶಿನವನ್ನು ಬೆಳಿತಿರ್ತಾವ? ಇಲ್ಲ, ಕಬ್ಬು ಕಟಾವಾದ 2-3 ಬೆಳೆ ತೆಗೆದ ನಂತರ ನಾವು ಕಬ್ಬನ್ನು ಕಟಾವ್ ಮಾಡಿದ ನಂತರ ರೌದಿಯನ್ನು ಸುಡೋದಿಲ್ಲ. ಈಗ ಏನ್ ಮಾಡ್ತಾರೆ ಎಲ್ಲ ರೈತರು, ರೌದಿ ಸುಟ್ಟು ಅದನ್ನ ಒಂದು ನಮ್ ಭೂಮಿ ಸ್ವಚ್ಛ ಇಟ್ಕೊಳ್ಳೋ ಸಂಬಂಧ ರೌದಿ ಸುಡಬಾರ್ದು. ಅದನ್ನ ನಾವು ಕಲ್ಟಿವೇಟರ್ ಹೊಡಿಸಿ ಅದನ್ನ ಟ್ರ್ಯಾಕ್ಟರಿಂದ ಗಳೆ ಹೊಡಿಸಿ ಹದ ಮಾಡಿ 1-2 ತಿಂಗಳು ನಾವು ಭೂಮಿಗೆ ರೆಸ್ಟ್ ಕೊಟ್ಟು ಬಿಸಿಲು ತಿನ್ನಿಸಿ ಆ ನಂತರ ನಾವು ಮಾರ್ಚ್ನಲ್ಲಿ ಕಟಿಸಿದ್ರೆ 2-3 ತಿಂಗಳು ಮೇದಾಗ ನಾಟಿ ಮಾಡಬಹುದು. ಕೊಟ್ಟಿಗೆ ಗೊಬ್ಬರ ಹಾಕಿ ಇದನ್ನ ನೆಲವನ್ನು ಸಂರಕ್ಷಣೆ ಮಾಡಿ ಹದ ಮಾಡಿ ನಾವು ನಾಟಿ ಮಾಡಬಹುದು. ಅಂದ್ರೆ ಈಗ ತಾವು ಹೇಳ್ತಾ ಇದ್ರಿ ಅಂದ್ರೆ ಅರಿಶಿನ ಬೆಳೆಯೋದ್ರಿಂದ ಸ್ವಲ್ಪ ಶಕ್ತಿನೂ ಬರುತ್ತೆ, ಆದ್ರೆ ನಾನು ಎಲ್ಲ ರೌದಿಯನ್ನ ಸುಡುವುದಿಲ್ಲ ಅಂತ ಹೇಳಿದ್ರಿ. ಕಬ್ಬು ಕಟಾವ್ ಆದ ನಂತರ ಸುಡ್ತಾರೆ ಎಲ್ಲ ರೈತರು. ಈಗ ಅದನ್ನ ತಾವು ಮಲ್ಚಿಂಗ್ ಮಾಡ್ತಾ ಇದಾರೆ ಜಮೀನಲ್ಲಿ. ಈಗ ಮಲ್ಚಿಂಗ್ ಮಾಡಿದ ನಂತರ ತಾವು ಅದರಲ್ಲಿ ಏನು ಲಾಭವನ್ನು ಕಂಡುಕೊಂಡಿದ್ದೀರಿ? ಅದರಲ್ಲಿ ಈ ರೌದಿಯನ್ನು ಮುರಿದು ಭೂಮಿಯಲ್ಲಿ ಮಲ್ಚಿಂಗ್ ಮಾಡೋದ್ರಿಂದ ಇಲ್ಲಿ ನಮಗೆ ಕೊಟ್ಟಿಗೆ ಗೊಬ್ಬರದು ರಾಸಾಯನಿಕ ಗೊಬ್ಬರದು ಬಹಳ ಅವಶ್ಯ ಇರುವುದಿಲ್ಲ. ಕೊಟ್ಟಿಗೆ ಗೊಬ್ಬರದ ನಂತರ ಅದು ಭೂಮಿಗೆ ಹದವಾದ ಅರಿಶಿನಕ್ಕೆ ಒಳಗೆ ಇಳಿಲಿಕ್ಕೆ ನಮಗೆ ಫಲ ಹೆಚ್ಚು ಸಿಗಲಿಕ್ಕೆ ಅದು ಸುಲಭ ಆಹಾರವಾಗಿ ಸಿಗುತ್ತೆ. ಅದಕ್ಕೆ ಅರಿಶಿನದಲ್ಲಿ ಅರಿಶಿನವನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಮತ್ತು ಇದರಲ್ಲಿ ಇದನ್ನ ಅರಿಶಿನವನ್ನ ಎಲ್ಲಿ ತಾವು ಮಾರಾಟ ಮಾಡ್ತೀರಿ, ಅಥವಾ ಇದನ್ನ ಪುಡಿಯಾಗಿ ತಾವು ಮಾರಾಟ ಮಾಡ್ತೀರಾ ಅಥವಾ ಬೇರು ಸಹಿತನೇ ಮಾರಾಟ ಮಾಡ್ತೀರಾ, ಹೇಗೆ? ನಾವು ಅರಿಶಿನವನ್ನು ಸುಮಾರು 20 ವರ್ಷದಿಂದ ಅರಿಶಿನವನ್ನು ಬೆಳೀತಾ ಬಂದಿದ್ದೇವೆ. ಇದರಲ್ಲಿ ನಮ್ಮಲ್ಲಿ ಪೌಡರ್ ಅಂತೇಳಿ ಇಲ್ಲೇನು ನಮ್ಮ ಹಳ್ಳಿಯಲ್ಲಿ ಆಗಲಿ ಇಲ್ಲಿ ಆದರೂ APMC ಮಾಲಿಂಗ್ಪುರು ಇಲ್ಲಿ ಯಾವುದು ಮಾರ್ಕೆಟ್ ಆಗೋದಿಲ್ಲ. ನಮಗಿರೋದು ಈಗ ಸಮೀಪ ಇರೋದು ನಮ್ಮ ಸಾಂಗ್ಲಿ ಮಾರ್ಕೆಟು. ಈ ಅರಿಶಿನ ಮಾರ್ಕೆಟ್ಗಳು ವಿಜಯವಾಡ, ಚಾಮರಾಜಪೇಟೆ, ಆಂಧ್ರದಲ್ಲಿ ವಿಜಯವಾಡ, ಈಗ ತಮಿಳುನಾಡಲ್ಲಿ ಈರೋಡ ಅಂತೇಳಿ ಒಂದು 3-4 ಮಾರ್ಕೆಟ್ ಇವೆ. ಅದರಲ್ಲಿ ನಮಗೆ ಸಮೀಪ ಇದ್ದದ್ದು ಸಾಂಗ್ಲಿ ಮಾರ್ಕೆಟು. ಇಲ್ಲಿ ನಾವು ಬೇರನ್ನು ಅದನ್ನು ಪಾಲಿಸ್ ಮುಖಾಂತರ ಮಾಡಿ ನಾವು APMC ಮಾರ್ಕೆಟ್ ಆಡಿಗೆ ಸಾಂಗ್ಲಿಗೆ ಕಳಿಸ್ತಾ ಇದ್ದೀವಿ. ಈಗ ಅಂದ್ರೆ ಒಟ್ಟಾರೆ ತಮ್ಮ ಹೇಳೋ ಪ್ರಕಾರ ಈ ಎಲ್ಲ ಮಾರ್ಕೆಟ್ ಆಗಲೇ ಹೇಳಿದ್ರಿ ತಾವು, ವಿಜಯವಾಡ ಹೇಳಿದ್ರಿ ಮತ್ತೆ ಸಾಂಗ್ಲಿ ಮಾರ್ಕೆಟ್ ಹೇಳಿದ್ರಿ, ಆಮೇಲೆ ಇನ್ನೊಂದು ಈರೋಡ ಅಂತ ಇದೊಂದು ಹೇಳಿದ್ರಿ. ಈ 3 ಮಾರ್ಕೆಟ್ಗೆ ನಾವು ಹೋಲಿಕೆ ಮಾಡಿ ನೋಡಿದಾಗ ನಮಗೆ ಸಾಂಗ್ಲಿ ಮಾರ್ಕೆಟ್ ಒಟ್ಟಾರೆ ಸ್ವಲ್ಪ ನಮಗೆ ತೃಪ್ತಿ ಕೊಡ್ತಾ ಇದೆ. ಎಲ್ಲಾ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದಾಗ ನಮಗೆ ಸಾಂಗ್ಲಿ ಮಾರ್ಕೆಟ್ ಒಳ್ಳೇದನ್ಸಿದೆ, ನಾವು ಅದಕ್ಕೆ ಮಾರಾಟ ಮಾಡ್ತೀವಿ ಅಲ್ಲಿ ಅಂತ ಹೇಳಿದ್ರಿ. ಅದಾದ ನಂತರ ನೀವು ನೆಕ್ಸ್ಟ್ ಹೇಳ್ತಾ ಇದ್ರಿ ಈಗ ನೀವು ಟೊಮೆಟೊ ಕೂಡ ಬೆಳಿತೇನೆ ಅಂತ ಹೇಳಿದ್ರಿ, ಟೊಮೆಟೊ ಮತ್ತೆ ಮೆಣಸಿನಕಾಯಿ ನುಗ್ಗೆ ಇವೆಲ್ಲನೂ ಬೆಳಿತೇನೆ ಅಂತ ಹೇಳಿದ್ರಿ. ಈ ಟೊಮೆಟೊ ಮತ್ತೆ ಈಗ ಕಬ್ಬು ಈಗ ಅರಿಶಿನ ಇವೆಲ್ಲನೂ ತಾವು ಬೆಳೆಯುವಾಗ ಈ ಟೊಮೆಟೊನೂ ಬೆಳಿತಿಲ್ಲ, ಈ ಟೊಮೆಟೊ ಹಾಗೆ ಕಬ್ಬಿನ ಸಾಲ ಮಧ್ಯೆ ಬೆಳಿತಾರ ಅಥವಾ ಕಬ್ಬನ್ನು ತೆಗೆದ ನಂತರ ಬೆಳಿತಾರ ಅಥವಾ ತಮ್ಮ ಜಮೀನಲ್ಲಿ ಅದನ್ನ 1 ಎಕರೆ ಅದಕ್ಕಾಗಿ ಮೀಸಲಿಟ್ಟಿದ್ದೀರಾ, ಹೇಗ್ ಬೆಳಿತೀರಿ? ಟೊಮೆಟೊ ನಾವು ನೆಲ ಕುಲ ಇದ್ರೆ ಟೊಮೆಟೊ ಕತ್ತಳೆ ಸಪರೇಟ್ನು ಬಿಡ್ತಿದ್ದೀವಿ, ಆದ್ರೂ ಮಿಶ್ರ ಬೆಳೆಯನ್ನಾಗಿ ಆಗಲೇ ಹೇಳಿದಾಗೆ ಟೊಮೆಟೊನು ಮಿಶ್ರ ಬೆಳೆ ಬೆಳಿಬಹುದು. ಯಾಕಂದ್ರೆ ಈಗ 4 ಫುಟಿನ ಸಾಲ ಬಿಡುವುದರಿಂದ 2 ಫುಟಿನ ಸಾಲ ಬಿಟ್ಟು 1 ಸಾಲ ಕಬ್ಬು ಹಚ್ಕೊಂಡು 1 ಸಾಲ ಟೊಮೆಟೊ ಹಚ್ಕೊಂಡು ನಾವು 4 ತಿಂಗಳ ಮೊದಲೇ ಅಗಿ ತಯಾರು ಮಾಡಿ ಇಟ್ಕೋಬೇಕು. ಅದರಲ್ಲಿ ನಾವು 1 ಎಕರೆ ಸುಮಾರು ರೇಟ್ ಇತ್ತಂದ್ರೆ 50,000 ಮಟ್ಟ ನಾವು ಲಾಭದಾಯಕವಾಗಿ ಅಂತರ್ ಬೆಳೆಯನ್ನು ಬೆಳೆದು ಇದಕ್ಕೆ ನಾವು ರೈತರು ಇದೊಂದು ಕಬ್ಬಿಗೆ ಹಾಗೂ ಟೊಮೆಟೊಕ್ಕೂ ಏನು ಹಾನಿಕರ ಆಗುವುದಿಲ್ಲ, ಎರಡೂ ಮಿಶ್ರ ಬೆಳೆಯಿಂದ ಬೆಳೆದರೆ ಲಾಭದಾಯಕ ಆಗ್ತದೆ. ಅದರಲ್ಲಿ 4 ತಿಂಗಳು ಬೆಳೆ ಇರುವುದರಿಂದ ಟೊಮೆಟೊ 4 ತಿಂಗಳು ಬೆಳೆ ಅದರದ ಮುಗಿದ ನಂತರ ಅದನ್ನು ಕಟಾವ್ ಮಾಡಿ ನಾವು ಬೋದಿಗೆ ಹಾಕಿಬಿಟ್ಟಿವಿ ಅಂದ್ರೆ ಅದು ಒಳ್ಳೆಯ ಗೊಬ್ಬರವಾಗಿ ಸಿಗುತ್ತೆ ಅದಕ್ಕೆ ಟೊಮೆಟೊ. ಹಾಗೂ ಮತ್ತು ನಾವು ಕುಲ ಬೆಳೆಯಲ್ಲಿ ನೆಲದಲ್ಲಿ ಅದನ್ನು ಹಾಕಿ ಹಂದ್ರ ಕಟ್ತೀವಿ ರೀ, ಅದಕ್ಕೆ ಹಂದ್ರ ಹಾಕಿ ಒಂದು ಸುಮಾರು 1/2 ಎಕರೆದಿಂದ 20 ಗುಂಟೆದಿಂದ 1/30 ಗುಂಟೆವರೆಗೆ ಮಾಡಿರ್ತೀವಿ. ಅದು ನಮಗೆ ಡೈಲಿ 2-3 ಕ್ವಿಂಟಲ್ ಟೊಮ್ಯಾಟೊ ಸಿಗುತ್ತೆ ನಮಗೆ. ಈಗ ಕಬ್ಬನ್ನು ಬೆಳೀತಾ ಇರ್ತಾರೆ, ಕಬ್ಬಿನ ಜೊತೆಗೆ ಅಥವಾ ಅಂದ್ರೆ ಎರಡು ಸಾಲುಗಳ ಮಧ್ಯೆ ಇದ್ದ ಟೊಮೆಟೊ ಮತ್ತು ಅರಿಶಿನ ಈ ರೀತಿ ಬೆಳೆದಾಗ ತಮ್ಮ ಬೋರ್ವೆಲ್ ಇಂದ ನೀರು ಎಲ್ಲಾನು ಸಾಕಾಗತ್ತ? ಸಾಕಾಗತ್ತೆ ರೀ. ಟೊಮ್ಯಾಟೋಗ ಅದಕ್ಕೆ ಏನ್ ಇದಾಗಲ್ಲ, ಎಲ್ಲ ಹೊಯ್ ನೀರ್ ಏನೇ ಹಾಸ್ತಾ ಇರ್ತಿಲ್ಲ, ಹಸು ನೀರ. ಅದರಿಂದ ಅದಕ್ಕೂ ಫಲವತ್ತಾಗ ಎರಡು ಫೂಟಿನ ಸಾಲ ಇರೋದ್ರಿಂದ ಒಂದು ಕಬ್ಬ ಒಂದು ಟೊಮ್ಯಾಟೋ ಹಚ್ಚೋದ್ರಿಂದ ಅದಕ್ಕೂ ನೀರ್ ಹೋಗುತ್ತೆ, ಅದಕ್ಕೂ ನೀರ್ ಹೋಗುತ್ತೆ. ಅಂದ್ರೆ ಎಲ್ಲದಕ್ಕೂ ನಮಗ ನೀರ್ ಸಾಲ್ತದ ಅಂತೀರಿ. ಮತ್ತೆ ಈಗ ಈ ಟೊಮೆಟೋನ ಸ್ವತಃ ನೀವೇ ಮಾರಾಟ ಮಾಡ್ತಿರೋ ಅಥವಾ APMCಯಲ್ಲಿ ಅಥವಾ ಹಿಂಗೆಲ್ಲಾದ್ರೂ ಮಾರಾಟ ಮಾಡ್ತಿರೋ? ನಾವು ಸ್ವತಃನು ನಮ್ ತಂದೆಯವರು ಮಾರ್ತಿದ್ರಿ. ಈಗೇನಾಗಿದೆ, ಅವ್ರ ವಯಸ್ಸಾಗಿದೆ, ಈಗ ನಾವು ಕಾಯಿಪಲ್ಲೆ ಏನೈತಿ ಮಾರ್ಕೆಟ್ಗೆ ದಲ್ಲಾಳಿ ಅವರ ಅಡತಿ ಅಂತ ಹೇಳಿ ಇರ್ತಾವಲ್ರಿ, ಅವ್ರಿಗೆ ಹಚ್ಚಿದಿಂದ ನಾವು ರೇಟ್ ಇದ್ದಂಗ ಅದ ಏನ ಒಂದು ಸಾರಿ 100 ರೂಪಾಯಿಗೆ 10 ಕೆಜಿ 100 ರೂಪಾಯಿ ಆಗುತ್ತೆ, ಒಮ್ಮೆ 30 ರೂಪಾಯಿ ಆಗುತ್ತೆ. ಆದರೂ ದರ ನಮ್ಮ ಕೈಯಾಗಿಲ್ಲಲ್ರಿ, ಅದೇ ಒಂದು ನಮಗ ರೈತರಿಗೆ ಇದ ಮಾರ್ಕೆಟ್ ಇಲ್ಲಿ ಒಂದು ಏನಾಗುತ್ತೆ, ಎಲ್ಲ ರೈತರು ಕಾಯಿಪಲ್ಲೆ ಹೆಚ್ಚು ಬರೋದ್ರಿಂದ ಮಾರ್ಕೆಟ್ನಲ್ಲಿ ತಗೊಳ್ಳೋರಿಲ್ಲ, ಸಂಬಂಧ ರೇಟ್ ಬೀಳುತ್ತೆ. ಅದರ ಸಂಬಂಧ ಏನಾಕತ್ತೆ, ಈ ಸರ್ಕಾರನು ಇದಕ್ಕೊಂದು ನಮಗ ಅನುಕೂಲತೆ ಆಗುವಂಗ ವೈಜ್ಞಾನಿಕ ಬೆಲೆ ಮಾಡಬೇಕು. ಈಗ ಮುಂದೆ ನಿಮ್ಗೆ ಹೇಳಬೇಕು ಅಂದ್ರೆ, ನೀವು ಮೆಣಸಿನಕಾಯಿನು ಕೂಡ ನಾ ಬೆಳಿತೀನಿ ಅಂತ ಹೇಳಿದ್ರೆ, ಹೆಚ್ಚಾಗಿ ಕೆಲವೊಂದು ರೈತರಲ್ಲಿ ಬೆಳೀತಾ ಇರ್ತಾರೆ ಕಬ್ಬು, ಆದ ನಂತರ ಮೆಣಸಿನಕಾಯಿಯನ್ನು ಹಚ್ತಾ ಇರ್ತಾರೆ, ಅಂದ್ರೆ ಭೂಮಿಗೆ ಮತ್ತೆ ಶಕ್ತಿ ಬರುತ್ತೆ ಅನ್ನುವಂತ ಒಂದು ನಂಬಿಕೆ ರೈತರದು. ಇದಕ್ಕೆ ತಾವೇನ್ ಹೇಳ್ತೀರಿ? ಮತ್ತೆ ಕಬ್ಬು ಬೆಳೆದ ನಂತರ ತಾವು ಮೆಣಸಿನಕಾಯಿನೂ ಬೆಳಿತೀರಾ ಅಥವಾ ಅರಿಶಿನದ ಹಚ್ತೀನಿ ಅಂತ ಹೇಳಿದ್ರಿ? ಮೆಣಸಿನಕಾಯಿಯನ್ನು ಬೆಳೆದಾಗ ಇಳುವರಿ ಎಷ್ಟು ಕಂಡುಕೊಂಡಿರಿ, ಆಮೇಲೆ ಅರಿಶಿನ ಬೆಳೆದಾಗ ಇಳುವರಿಯನ್ನು ಎಷ್ಟು ಕಂಡುಕೊಂಡಿರಿ ತಾವು? ಮೆಣಸಿನಕಾಯಿ ಬೆಳೆಯುದ್ರಿಂದ 100ಕ್ಕೆ 100 ಬೆಳೆಗೆ ಪರ್ಯಾಯ ಬೆಳೆಯಾಗಿ ಅದು ಫಲವತ್ತತೆಯನ್ನು ಭೂಮಿ ಹೊಂದ್ತದೆ. ಅದು ಮುಂದಿನ ಮತ್ತೊಂದು ಯಾವುದೇ ಬೆಳೆ ಮಾಡಿದ್ರು ಮೆಣಸಿನ ಗಿಡದ ಏನ ನಮಗ ಅದ ನಮ್ಮ ಹಳ್ಳಿ ಭಾಷೆಯಲ್ಲಿ ಕಾಲ್ಗೈ ಅಂತ ಹೇಳಿ ಹೇಳ್ತೀವಿ. ಅದು ಆ ಕಾಲ್ಗೈ ಅಂತೇಳಿ ಮೆಣಸಿನ ಗಿಡ ಯಾವ್ದು ಬೆಳೆ ಬೆಳೆದ್ರು ಮುಂದೆ ಮೆಣಸಿನ ಗಿಡ ತೆಗೆದ ಮೇಲೆ ಯಾವ ಬೆಳೆ ಮಾಡಿದ್ರು ಫಲವತ್ತತೆ ಆಗಿ ಎಲ್ಲಾ ಬೆಳೆ ಚಲೋ ಬರ್ತದೆ. ಈಗ ನೀವು ಮೆಣಸಿನ ಗಿಡ ಬೆಳೆಯೋಕ್ಕಿಂತ ಆಮೇಲೆ ಅರಿಶಿನೂ ಬೆಳೀತಾ ಇದ್ರಿ, ಅರಿಶಿನೂ ಕಬ್ಬು ತೆಗೆದ್ಮೇಲೆ ನಾವು ಅರಿಶಿನ ಬೆಳೆದು ಮತ್ತೆ ನಂತರ ಕಬ್ಬು ಹಚ್ಚಿದ್ರೆ ಭೂಮಿಗೆ ಅದು ಸ್ವಲ್ಪ ಶಕ್ತಿ ಕೊಡುತ್ತೆ ಅಂತ ಹೇಳ್ತಾ ಇರ್ತಾರೆ ಕೆಲವೊಂದು ಅನುಭವಿ ರೈತರು. ಈಗ ಅವ್ರ ಪ್ರಕಾರ, ಈಗ ನಿಮ್ಮ ಪ್ರಕಾರ, ನೀವು ಅರಿಶಿನೂ ಬೆಳೆದ್ ನೋಡಿದಿರಿ, ಮೆಣಸಿನಕಾಯಿಯನ್ನು ಬೆಳೆದು ನೋಡಿದಿರಿ, ಯಾವಾಗ ತಾವು ಇಳುವರಿಯನ್ನು ಜಾಸ್ತಿ ಕಂಡುಕೊಂಡಿದ್ದೀರಿ? ಈಗ ಮೆಣಸಿನ ಬೆಳೆನು ಯಾವಾಗ ಅಂದ್ರೆ ಕುಲ್ಲ ಹಾಕಿದ್ರೆ ಅದು ರೇಟ್ ಚಲೋ ಬರುತ್ತೆ ನಮಗ. ಏನಿಲ್ಲ ಅಂದ್ರೆ ಎಕರೆಕ ಈಗ ನಾವು ಒಂದು 10 ಗುಂಟೆ ಮೆಣಸಿನ ಪಡ ಹಾಕಿದಾಗ ಅದು ಏನಿಲ್ಲ ಅಂದ್ರೆ ರೇಟ್ ಬರ್ತಂದ್ರೆ 50,000 ಮಟನು ಸಿಗುತ್ತೆ ನಮಗೆ, ಎಕರೆಕ್ಕೆ 2 ಲಕ್ಷ ಮಟನು ಹಾಕತಿ. ಆದ್ರೂ ಏನಾಗತ್ತೆ, ಒಂದೊಂದು ಟೈಮ್ದಲ್ಲಿ ಮುಟ್ರು ರೋಗ ಅದು ಇದು ಬಂದು ಒಂದ್ ಸ್ವಲ್ಪ ಇಳುವರಿ ಕಮ್ಮಿ ಬರಬಹುದು. ಮತ್ತೆ ಅರಿಶಿನ ಬೆಳೆ ತಕೊಂಡಿಂದ ಕಬ್ಬನು ಚಲೋ ಬರುತ್ತೆ. ಅರಿಶಿನ ಬೆಳೆ ತಕೊಂಡಿಂದ ಮಾರ್ಚ್ನಲ್ಲಿ ಅದರದ ಕಟಾವಿಗೆ ಬಂದಿರ್ತದೆ ಅರಿಶಿನ ಬೆಳೆ ಎಲ್ಲ ಕುದಿಸಿ ಅದನ್ನ ತಕೊಂಡು ಎಲ್ಲ ಹದ ಮಾಡಿ ಮಾರ್ಚ್ನಲ್ಲಿ ನಾವು ಕಬ್ಬು ಹಚ್ಚಬಹುದು. ಸುರೇಶ್ ಮಲ್ಲಪ್ಪ ಚಿಂಚಲಿ ಅವರೇ, ತಾವು ಒಟ್ಟಾರೆ ಅಂದ್ರೆ ನಮಗೆ ನಾವು ಶಾಲೆಯನ್ನ ಕಲಿತು ಸರ್ಕಾರದ ಮೇಲೆ ಹೊರೆ ಆಗುವುದು ಬೇಡ, ನಾವು ಸ್ವತಂತ್ರ ಬದುಕು ಸ್ವಾವಲಂಬಿ ಬದುಕುವನ್ನ ನಡೆಸೋಣ ಅಂತೇಳಿ ಶಾಲೆಯನ್ನ ಅಂದ್ರೆ 10ನೇ ಕ್ಲಾಸ್ ವರೆಗೆ ಓದಿ ಕೃಷಿಗೆ ಬಂದವರು. ಈ ಕೃಷಿಗೆ ಬಂದು ತಾವು ಇಷ್ಟೊಂದು ಎಲ್ಲಾ ಸಾಧನೆಯನ್ನ ಮಾಡಿದಿರಿ, ಅಂದ್ರೆ ಕಬ್ಬು, ಅರಿಶಿನ, ಟೊಮೆಟೊ, ಮೆಣಸಿನಕಾಯಿ, ನುಗ್ಗೆ, ಇಷ್ಟೆಲ್ಲಾನು ಬೆಳೆದಿದ್ದೀರಿ. ಈಗ ಈ ತಮ್ಮ ಸಂದರ್ಶನವನ್ನ ಕೇಳುತ್ತಿರುವಂತಹ ಯುವ ರೈತರು, ಈಗಿನ ಯುವ ರೈತರಲ್ಲಿ ತಾವು ನೋಡ್ತಾ ಇರ್ತೀರಿ ಕೃಷಿ ಅಂದ್ರೆ ನನಗೆ ಬೇಡ, ನಮಗೆ ನೌಕರಿ ಬೇಕು ಅಥವಾ ಬೇರೆದು ಏನಾದರೂ ಒಂದು ವ್ಯಾಪಾರ ಮಾಡೋಣ ಅನ್ನುವಂತ ಮನೋಭಾವನೆ ಇವತ್ತಿನ ಯುವಕರಲ್ಲಿ. ಈಗ ಇವತ್ತಿನ ಯುವಕರಿಗಾಗಿ ಈ ತಮ್ಮ ಸಂದರ್ಶನವನ್ನ ಕೇಳಿ ನಾನು ತಮಗ ಸುರೇಶ್ ಮಲ್ಲಪ್ಪ ಚಿಂಚಲಿ ಅವರಿಗೆ ಭೇಟಿಯಾಗಬೇಕು, ತಮ್ಮ ಸಂದರ್ಶನವನ್ನು ಕೇಳಿ ಪ್ರೇರಿತರಾಗಿ ನಾನು ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ತಮಗೆ ಏನಾದರೂ ಮಾಹಿತಿಯನ್ನ ತಮ್ಮಿಂದ ಏನಾದರೂ ಮಾಹಿತಿ ಪಡೆಯಬೇಕು ಅಂತ ಬಯಸಿದರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ತಿಳಿಸಬೇಕು. ನಮ್ಮ ಮೊಬೈಲ್ ಸಂಖ್ಯೆ 9981645 7. ಇನ್ನೊಮ್ಮೆ ಹೇಳಿ ಮೊಬೈಲ್ ಸಂಖ್ಯೆ. ನಮ್ಮ ಮೊಬೈಲ್ ಸಂಖ್ಯೆ 99. ನಾನು ತಮ್ಮ ಜಮೀನಕ್ಕೆ ಬಂದು ನಾನು ಜಮೀನ್ ಯಾವ ರೀತಿ ಬೆಳೆದಿದ್ದಾರೆ ಅಂತ ನೋಡಿ ಹೋಗ್ಬೇಕು ಅಂತಂದ್ರೆ ಯಾವ ಸಮಯದಿಂದ ಯಾವ ಸಮಯದಲ್ಲಿ ಮತ್ತೆ ಎಲ್ಲಿ ಸಿಗ್ತೀರಿ ತಾವು? ನಾವು ಯಾವತ್ತು ಊರಲ್ಲಿ ಇರ್ತೀವ್ರಿ, ಆದ್ರೂ ಒಂದ್ ಸ್ವಲ್ಪ ಜನಸೇವೆ ಅಂತ ಹೇಳಿ ನಾವು ಪಂಚಾಯತಿ ಅಧ್ಯಕ್ಷರು ಇರೋದ್ರಿಂದ ಏನಾದ್ರು ಜನಸೇವೆ ಮಾಡಕ್ ಹೋಗ್ತಿದ್ರು ನಮ್ಮ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ 5 ನಿಮಿಷದಲ್ಲಿ ಅವ್ರಿಗೆ ಭೇಟಿಯಾಗಿ ನಮ್ಮ ತೋಟವನ್ನು ತೋರಿಸ್ತೀವಿ, ಅವ್ರು ಏನ್ ಬೆಳಿಬೇಕತ್ತಾರ ಅವ್ರಿಗೆ ಇದನ್ನ ಮಾಡ್ತೀವಿ. ಕೊನೆಯದಾಗಿ ನಾವು ಹೇಳೋದಂದ್ರ ಎಲ್ಲಾ ಸಾಲಿ ಕಲಿತು ವಿದ್ಯಾವಂತರಾದರೂ ನಾವು ಬಯಸೋದು ಏನಂದ್ರೆ ನಮ್ಮ ದೇಶಕ್ಕೆ ಅನ್ನ ಕೊಡೋ ರೈತ ಹೆಚ್ಚ. ಈ ಎಲ್ಲರೂ ಏನು ಒಂದು ನಾವು ನೌಕರಿನ ಮಾಡಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ಸ್ ಆಗಬೇಕು ಅನ್ನೋ ಹಂಬಲವನ್ನು ಅದು ತ್ಯಜಿಸಿದಾಗ ಕೃಷಿಯನ್ನು ಆಯ್ಕೆ ಮಾಡಿಕೊಂಡು